ಅದು ಸಿರೇನು ಗಿನೇನು ನಿವೆನೆ ಉದು ತಮಾ ಮಾಲೈ ಸುಮಿರ ಮವನ ಪಹನ ಉದು ತಮಾ ಜೀವಿತೇ ಮಾಸುದೂರ ಮಿಹಿರಿ ಸಿಹಿನ ಉಬ ತಮಾ ಮೇನಿಯನಿ ಉಬಿದಿ ಪಾಯ ಆಸನ ವಂದಿನಿ ದನ ನಮಾ ಮತ ಪುರು ಗುರುದುಯಿ ಸಿರೂರ ಪುರ ಇವಯನಲೇ ಸುವಂದ ಸುಪುರುದುಯಿ ಸಿರಸ ನಾಮ ಮಿ ಉಬೇ ನಾಮಯ ಸದಾ ಪಿರಿತುರುಯಿ ಮೇನಿಯನಿ ಅದ ಸಿವನ ಗಿನೇನ ನಿವನ ಉಬ ತಮಾ ಮಾಲೈ ಸುವಮಿಹಿರ ಮವನ ಪಹನ ಉಬ ತಮಾ ಜೀವಿತೇ ಮಾ ಸುಂದೂರ ಮಿಹಿರಿ ಸಿಹಿನ ಉಬ ತಮಾ ಮೇನಿಯನಿ ಉಬೇ ದಿಪಾಯ ವಂದಿ ಮಿ ದನ ನಮಾ